ಕೊಟ್ಟಿದೆ. ಆಮೇಲೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿ ಅಂತ ಹೇಳಿ ಒಂದು ಅದ್ರದ್ದು ಒಂದು ಫಾರ್ಮ್ ಇದೆ, ಅದು ಬಿಟ್ಟರೆ ಕೆ ವಿ ಕೆ ಸುತ್ತೂರಿನಲ್ಲಿದೆ. ಸೊ ಈ ಮಂಡ್ಯದಲ್ಲಿ ವಿ ಸಿ ಫಾರ್ಮ್ ಮತ್ತು ವಲಯ ಕೃಷಿ ಸಂಶೋಧನಾ ಕೇಂದ್ರ ಅಂತಿದೆ. ಈ ಥರ ನಮ್ಮ ಸುತ್ತಮುತ್ತ ಸ್ಥಳೀಯವಾಗಿ ಯಾವ್ಯಾವ ಸಂಸ್ಥೆಗಳು ಲಭ್ಯ ಇದೆ ಅವ್ರಗಳ ಜೊತೆನೂ ಒಟ್ಟಿಗೆ ಸೇರಿಸಿ ಒಂದು ಕೊಲಾಬ್ರೇಷನ್ನಲ್ಲಿ ನಾವು ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದರಲ್ಲಿ ಯಾರಾದ್ರೂ ಈ ಥರ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರಲ್ಲಿ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಹಾಗೇ ಆರ್ಗ್ಯಾನಿಕ್ ಫಾರ್ಮರ್ ಜೊತೆ ಸೇರಿಕೊಂಡು ಯುವ ರೈತರಿಗೋಸ್ಕರನೇ ಒಂದಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಮಾಡಿದ್ದೀವಿ ಸರ್. ಆ್ಯಂಡ್ ಈಗ ನಾನು ಹೇಳೋ ಪ್ರಕಾರ ಹೋಗೋದಾದ್ರೆ ಕಳೆದ ವರ್ಷ ರಾಜ್ಯ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳಲ್ಲಿ ಭಾಜನರಾಗಿರೋರು ಆಲ್ಮೋಸ್ಟ್ 3 ಜನನೂ ಯುವ ರೈತರು ಹೇಳ್ಬೋದು. ಬಹಳ ಸಂತೋಷ ಕುಮದ ಅವರೇ, ಬಹಳ ಒಳ್ಳೆಯ ಕೆಲಸವನ್ನ ಆತ್ಮ ಈ ಒಂದು ಸಂಸ್ಥೆ ಮಾಡ್ತಾ ಬಂದಿದೆ. ನೀವು ಸಹ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಉಪಯೋಜನಾ ನಿರ್ದೇಶಕರಾಗಿ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೀರಿ. ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ದೀರಿ, ಕೇಳ್ತಿರೋಂಥ ರೈತರಿಗೆ ಅನ್ನಿಸ್ತಾ ಇರುತ್ತೆ ನಾವು ಕುಮುದಾ ಮೇಡಮ್ ಜೊತೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಬಹುದು. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿ. ಹಾಂ ಸರ್, ನನ್ನ ಹೆಸರು ಕುಮುದಾ ಹೆಚ್ ಪಿ ಅಂತ. ಫೋನ್ ನಂಬರು 9663359933. ಇನ್ನೊಂದು ಸರಿ ಹೇಳ್ತೀನಿ, 9663359933. ಮತ್ತೊಮ್ಮೆ ಹೇಳ್ತೀನಿ, 9663359933. ಒಳ್ಳೆಯದು ಕುಮುದ ಅವರೇ, ನಿಮ್ಮ ಮುಂದಿನ ದಿನಗಳಲ್ಲೂ ಸಹ ಆತ್ಮ ಯೋಜನೆಯ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಅದಕ್ಕೆ ಬೇಕಾದಂತಹ ಒಂದು ಸಹಕಾರವನ್ನು ನಮ್ಮ ರೈತ ಬಾಂಧವರು ನೀಡಲಿ ಅಂತ ನಾವು ಆಶಿಸ್ತಾ ಈ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ. ಕೊನೆಯದಾಗಿ ರೈತರಲ್ಲಿ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಇದೊಂದೇ ಸರ್, ಆದಷ್ಟು ನಮ್ಮಲ್ಲಿ ಏನು ಕೃಷಿ ಇಲಾಖೆಯಿಂದ ಆಗ್ಬೋದು ಅಥವಾ ಬೇರೆ ಇಲಾಖೆಗಳಿಂದ ಆಗ್ಬೋದು ರೈತರಿಗೆ ಅಂತ ಹೇಳಿ ಅವಕಾಶಗಳು ಏನೇನಿದೆ, ಯೋಜನೆಗಳೇನೇನಿದೆ, ಅದು ಆದಷ್ಟು ಮಟ್ಟದಲ್ಲಿ ಉಪಯೋಗಿಸ್ಕೊಳ್ಳಿ. ಹೆಚ್ಚಿನ ಬಗ್ಗೆ ಮಾಹಿತಿ ಬೇಕು ಅಂದರೆ ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಆತ್ಮ ಸ್ಟಾಫ್ ಇರ್ತಾರೆ, ಸಿಬ್ಬಂದಿಗಳು, ಅವರು ಎ ಟಿ ಎಮ್ಸ್ ಅಂತ ಇರ್ತಾರೆ, ಅವ್ರ ಹತ್ರ ಹೋಗಿ ನೀವು ಯಾವುದೇ ಇಲಾಖೆಗಳ ಬಗ್ಗೆ ಕೇಳಿದ್ರು ಅವ್ರು ನಿಮಗೆ ಸಹಾಯ ಮಾಡೋದಕ್ಕೆ ಮುಂದೆ ಇರ್ತಾರೆ. ಸೊ ಆದಷ್ಟು ನಿಮ್ಮ ನಿಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಆತ್ಮ ಸ್ಟಾಫ್ಗಳನ್ನ ಮೀಟ್ ಮಾಡಿ ನಿಮಗೆ ಏನು ಅವಶ್ಯಕತೆಗಳಿದೆ ಅದ್ರ ಬಗ್ಗೆ ಮಾತಾಡಿ. ಧನ್ಯವಾದಗಳು. ಮೈಸೂರು ಜಿಲ್ಲಾ ಕೃಷಿ ತಂತ್ರಜ್ಞಾನ ಸಂಸ್ಥೆ ಆತ್ಮದ ಕಾರ್ಯಚಟುವಟಿಕೆಗಳನ್ನು ಕುರಿತು ಉಪಯೋಜನಾ ನಿರ್ದೇಶಕರಾದ ಶ್ರೀಮತಿ ಎಚ್ ಪಿ ಕುಮುದಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮರ ಆಧಾರಿತ ಕೃಷಿಯ ಆರ್ಥಿಕತೆಯನ್ನು ಕುರಿತು ನಂಜನಗೂಡು ತಾಲೂಕು ಹುಲ್ಲಹಳ್ಳಿಯ ಕೃಷಿಕ ವಿನಾಯಕ್ ಭಟ್ ಅವರೊಂದಿಗೆ ಸಂದರ್ಶನವಿದೆ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಜನಪದ ಗೀತೆಗಳು. ಬಂತು ಬಂತು ಸುಗ್ಗಿ, ಬಂತು ಬಂತು ಸುಗ್ಗಿ, ಬಂತು ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ ಬನದಲ್ಲಿ ಜೋಕಾಲಿ ಆಡೋನು, ಸೂಜು ಮಲ್ಲಿಗೆ ಬಲ್ಲಿ ಚೆಲ್ಲು ತಮ್ಮೆರಿಯೋನು, ಸುರಗಿ ಸಂಪಿಗೆ ಮೇಲೆ ಒತ್ತಿ ಒರಗೋನು, ಮರುಗದ್ದವನ ಬಸುತ್ತಿ ಹೊದ್ದು ಮರುಗೋನು, ಸುರಗಿ ಸಂಪಿಗೆ ಮೇಲೆ ಒತ್ತಿ ಒರಗೋನು, ಮರುಗದ್ದವನ ಬಸುತ್ತಿ ಹೊದ್ದು ಮರುಗೋನು. ಮರಿದೇವಾ ಮಾದೇವಾ ಮಾಯಕಾರ ಮಾದಪ್ಪ, ಮರಿದೇವಾ ಮಾದೇವಾ ಮಾಯಕಾರ ಮಾದಪ್ಪ, ಮರಿದೇವಾ ಮಾದೇವಾ ಮಾಯಕಾರ ಮಾದಪ್ಪ, ಮರಿದೇವಾ ಮಾದೇವಾ ಮಾಯಕಾರ ಮಾದಪ್ಪ. ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು, ಸೂಜು ಮಲ್ಲಿಗೆ ವಲ್ಲಿ ಚೆಲ್ಲು ತಮ್ಮೆರಿಯೋನು, ತಲೆಯಿಟ್ಟು ಮಲಗೋನು, ಮಾವಿನ ಹಣ್ಣಲ್ಲಿ ಮುದ್ದಾಗಿ ಕುಂತವನು, ತಾವಾರೆ ಮೊಗ್ಗಲ್ಲಿ ತಲೆಯಿಟ್ಟು ಮಲಗೋನು, ಮಾವಿನ ಹಣ್ಣಲ್ಲಿ ಮುದ್ದಾಗಿ ಕುಂತವನು, ಗಂಧಾ ಕರಡಿಗೆಯಲ್ಲಿ ಗೊಂಬೆ ಎತ್ತಿದ್ದವನು, ಹತ್ತು ಮಲೆಯ ಪ್ರಾಣ ಸುತ್ತು ಮಲೆಯ ಜಾಣ, ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು, ಸೂಜು ಮಲ್ಲಿಗೆ ಬಲ್ಲಿ ಚೆಲ್ಲು ತಮ್ಮೆರಿಯೋನು, ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು, ಸೂಜು ಮಲ್ಲಿಗೆ ಬಲ್ಲಿ ಚೆಲ್ಲು ತಮ್ಮೆರಿಯೋನು. ನಾಡ್ದವನು ಮುಂಗೊಂಡ ಕೊಂಡಕ್ಕೆ ನಲ್ಕೊಂಡು ಬರುವವನು, ಗಂಡೂಲಿ ಮೇಲೇರಿ ಬ್ಯಾಟೆಯ ನಾಡ್ದವನು ಮುಂಗೊಂಡ ಕೊಂಡಕ್ಕೆ ನಲ್ಕೊಂಡು ಬರುವವನು, ಕೆಂಬರು ಬಂದು ಹಿಡ್ಕೊಂಡು ಹಂಬಲ್ಲಿ ಕಡ್ದವನು, ಜಾಜಿ ಹೂವಿನ ಜಾಣ ಜೇನು ಮಲೆಯ ಪ್ರಾಣ, ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು, ಸೂಜು ಮಲ್ಲಿಗೆ ಬಲ್ಲಿ ಚೆಲ್ಲು ತಮ್ಮೆರಿಯೋನು, ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು, ಸೂಜು ಮಲ್ಲಿಗೆ ಬಲ್ಲಿ ಚೆಲ್ಲು ತಮ್ಮೆರಿಯೋನು. ಮೂಕ್ನಳ್ಳಿ ಮಾರಮ್ಗೆ ಧೂಪಾವ ಕೊಟ್ಟವನು, ಬಸವಾಸೆ ಸಣ್ಣಾರ ಎಡಬಲದಿ ಇಟ್ಟವನು, ಮೂಕ್ನಳ್ಳಿ ಮಾರಮ್ಗೆ ಧೂಪಾವ ಕೊಟ್ಟವನು, ಭೂಮಿಯ ಹಾಸ್ಕೊಂಡು ಆಕಾಶ ಹೊತ್ಕೊಂಡ, ಪಚ್ಚೆ ಮಲೆಯ ಜಾಣ ಪಾರಿ ಮಲೆಯ ಪ್ರಾಣ, ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು, ಸೂಜು ಮಲ್ಲಿಗೆ ಬಲ್ಲಿ ಚೆಲ್ಲು ತಮ್ಮೆರಿಯೋನು, ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು, ಸೂಜು ಮಲ್ಲಿಗೆ ಬಲ್ಲಿ ಚೆಲ್ಲು ತಮ್ಮೆರಿಯೋನು. ಸುರಗಿ ಸಂಪಿಗೆ ಮೇಲೆ ಒತ್ತಿ ಒರಗೋನು, ಮರುಗದ್ದವನ ಬಸುತ್ತಿ ಹೊತ್ತು ಮರಗೋನು, ಸುರಗಿ ಸಂಪಿಗೆ ಮೇಲೆ ಒತ್ತಿ ಒರಗೋನು, ಮರಿದೇವಾ ಮಾದೇವಾ ಮಾಯಕಾರ ಮಾದಪ್ಪ, ಮರಿದೇವಾ ಮಾದೇವಾ ಮಾಯಗಾರ ಮಾದಪ್ಪ, ಮರಿದೇವಾ ಮಾದೇವಾ ಮಾಯಕಾರ ಮಾದಪ್ಪ, ಮರಿದೇವಾ ಮಾದೇವಾ ಮಾಯಕಾರ ಮಾದಪ್ಪ. ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು, ಸೂಜು ಮಲ್ಲಿಗೆ ಬಲ್ಲಿ ಚೆಲ್ಲು ತಮ್ಮೆರಿಯವನು, ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು, ಸೂಜು ಮಲ್ಲಿಗೆ ಬಲ್ಲಿ ಚೆಲ್ಲು ತಮ್ಮೆರಿಯವನು.